ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೀನು ಕೃಷಿಯ ಅನುಭವಗಳನ್ನು, ಹಾಗೆಯೇ ಈ ಮೀನುಗಾರಿಕೆಯನ್ನು ಒಂದು ಉದ್ಯಮವನ್ನಾಗಿ ಹೇಗೆ ಮಾಡ್ಕೋಬೋದು ಅನ್ನುವಂಥ ವಿಚಾರದ ಬಗ್ಗೆ ತಮ್ಮ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದಾರೆ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಗುಯ್ಯ ಗ್ರಾಮದ ಪಟ್ಟಡ ಶ್ಯಾಮಯ್ಯಪ್ಪ ಅವರು. ನಮಸ್ಕಾರ ಶ್ಯಾಮ ಅವರೇ. ನಮಸ್ಕಾರ ಜಗದೀಶ್ ಅವರೇ. ಮೊದಲಿಗೆ ತಮಗೆ ಅಭಿನಂದನೆಗಳು. ತಾವು ಈ 76ನೇ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಿದ್ದೀರ ದೆಹಲಿಯಲ್ಲಿ. ಹೌದು ಸರ್. ಹೇಗನ್ನಿಸ್ತು ಆ ಅನುಭವ? ಓ, ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ ಸರ್. ಅದು ನನಗೆ ಅನಿಸ್ತದೆ, ನಾವು ಆ್ಯಕ್ಚುಲಿ ಸ್ವಲ್ಪ ಯಂಗ್ ಇದ್ದಾಗ ಹೋಗಿದ್ರೆ ನಾವು ಡೆಫಿನೆಟ್ಲಿ ಆರ್ಮಿ ಸೇರ್ಕೊಂಡ್ಬಿಡ್ತಿದ್ವಿ ಅಂತ. ಅಷ್ಟು ಮಟ್ಟಿಗೆ ನಿಮಗೆ ಪ್ರೇರಣೆ ಸಿಕ್ಕ? ಪ್ರೇರಣೆ ಯಾ ಡೆಫಿನೆಟ್ಲಿ, ಬಿಕಾಸ್ ಇದ್ದವರೆಲ್ಲ ಪೇಟ್ರಿಯಾಟಿಕ್, ಅಲ್ಲಿ ಜೈ ಹಿಂದ್ ಹೇಳೋದು, ಯು ಫೀಲ್ ಸೋ ಗುಡ್. ಅಂದರೆ ರಾಜ್ಯಕ್ಕೆ ದೇಶಕ್ಕೆ ಏನಾದರೂ ಒಂದು ಮಾಡು ಅಂತಲೇ ಅನಿಸ್ತದೆ ಅಲ್ಲೆಲ್ಲ ಹೋದ್ಮೇಲೆ. ತಮ್ಮ ಈ ಮೀನು ಕೃಷಿಯ ಒಂದು ಸಾಧನೆ ನೋಡಿ ತಮ್ಮನ್ನು ಅಲ್ಲಿಗೆ ಕರೆಸಿಕೊಂಡಿದ್ದು? ಹೌದು, ಮೀನು ಕೃಷಿಕರಾಗಿ ನಿಮ್ಮ ಸಾಧನೆಯನ್ನು ನೋಡಿ. ಹೌದು ಹೌದು, ಮೀನು ಕೃಷಿಯಲ್ಲಿ ಯಾರೆಲ್ಲ ಸ್ವಲ್ಪ ಉತ್ತಮವಾಗಿ ಮಾಡಿದ್ದಾರೆ ಅವ್ರನ್ನೆಲ್ಲ ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್ ಅವರು ಐಡೆಂಟಿಫೈ ಮಾಡಿ ಪ್ರತಿ ರಾಜ್ಯದಿಂದ ಸ್ವಲ್ಪ ಜನರನ್ನ ನಾಮಿನೇಟ್ ಮಾಡಿ ಅಲ್ಲಿ ದೇಶಾದ್ಯಂತದಿಂದ ಜನ ಬಂದಿದ್ರು ಎಲ್ಲ ಕೃಷಿ ಅವರು. ಈಗ ಮುಖ್ಯವಾಗಿ ಶ್ಯಾಮಯ್ಯಪ್ಪ ಅವರು ತಾವು ಈ ಮೀನು ಕೃಷಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ, ಮತ್ತೆ ನೇರವಾಗಿ ಮೀನು ಕೃಷಿಗೆ ಇಳಿದಿದ್ದಾರೆ, ಏನು ಪ್ರೇರಣೆ ಇದಕ್ಕೆ ಅಂತ? ನಾನು ಓದಿದ್ದು 8 ವರ್ಷ ಆಲ್ಮೋಸ್ಟ್ ಫಿಶರೀಸಲ್ಲಿ ಎಜುಕೇಷನ್ ಪಡ್ಕೊಂಡಿದ್ದೇನೆ. ಹುಡುಗಿಗೆ ವಾಪಸ್ ಬಂದಮೇಲೆ ನಾನು ತೋಟಗಾರಿಕೆ ಸ್ಟಾರ್ಟ್ ಮಾಡಿದ್ದೆ, ಬಟ್ ನಾನು ಓದಿದ್ದ ಏನಾದ್ರು ಉಪಯೋಗಿಸ್ಕೋಬೇಕು, ಇಂಪ್ಲಿಮೆಂಟ್ ಮಾಡಬೇಕು. ಪ್ಲಸ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ತುಂಬ ನನ್ನ ಸ್ನೇಹಿತರು ಸೀನಿಯರ್ಸು ಜೂನಿಯರ್ಸ್ ಇದ್ದಾರೆ, ಇಂಟ್ರಾಕ್ಷನ್ ನಡೀತಾ ಇರ್ತದೆ. ಸೊ ಆ ಇದರಲ್ಲಿ ನಮಗೊಂದು ಏನು ಮಾಡ್ಬೋದು ಅಂತ ಹೇಳ್ಕೊಂಡು ಒಂದು ಸ್ವಲ್ಪ ಐಡಿಯಾಸ್ ಬರ್ತಾ ಇತ್ತು. ನಮ್ಮ ಸ್ವಲ್ಪ ಸೀನಿಯರ್ಸು ಮಂಗಳೂರಲ್ಲಿ ಆರ್ನಮೆಂಟಲ್ ಫಿಶಸ್ ಫಾರ್ಮಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಅಲಂಕಾರಿಕ ಮೀನು ಕೃಷಿ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅಕ್ವಾಟಿಕ್ ಬಯೋಸಿಸ್ಟಮ್ಸ್ ಅಂತ. ಸೊ ಅವರಲ್ಲಿ ಹೋದಾಗ ನನಗೆ ಸ್ವಲ್ಪ ಅದೆಲ್ಲ ನೋಡಿಕೊಂಡು ಸ್ವಲ್ಪ ಪ್ರೇರಣೆ ಆಗಿ ಕೊಡಗಿನಲ್ಲಿ ಸಹ ಏನಾದರೂ ಒಂದು ಮಾಡ್ಬೋದು, ಆಪರ್ಚುನಿಟಿ ಇದೆ, ತುಂಬ ಆಪರ್ಚುನಿಟಿ ಇದೆ ಅಂತ ಹೇಳ್ಕೊಂಡೆ ನಾವು ಐ ಸ್ಟಾರ್ಟೆಡ್ ಫಿಶ್ ಫಾರ್ಮಿಂಗ್. ಹೇಗೆ ಪ್ರಾರಂಭ ಮಾಡಿದ್ರಿ? ಇನಿಷಿಯಲಿ ನಮ್ಮ ಅಬ್ಸರ್ವೇಷನ್ ಏನಿದೆ ಅಂತ ಹೇಳಿದ್ರೆ, ಮೀನು ಮರಿ ಸಿಗ್ತಾ ಇತ್ತು ಡಿಪಾರ್ಟ್ಮೆಂಟಿಂದ, ಸಬ್ಸಿಡೈಸ್ಡ್ ಮೀನು ಮರಿ ಕೊಡ್ತಾರೆ, ಅದನ್ನ ಏನೋ ತರ್ತಾರೆ ಬಿಡ್ತಾರೆ ಮರ್ತೋಗ್ತಾರೆ. ಸೊ ನಾವು ಅದರಲ್ಲಿ ಫಸ್ಟ್ ಇಂಟರ್ವೆನ್ಷನ್ ಮಾಡಬೇಕು, ಅಂದರೆ ಮೀನು ಮರಿ ಸಿಗೋ ಸ್ಟೇಜನ್ನೇ ಸ್ವಲ್ಪ ಇಂಪ್ರೂವ್ ಮಾಡಿಕೊಟ್ರೆ ಅದರಲ್ಲಿ ಪ್ರೊಡಕ್ಷನ್ ಸ್ಕೋಪ್ ಡಬಲ್ ಆಗಿಬಿಡುತ್ತೆ ಅಂತ ನಾವು ರಿಯಲೈಸ್ಡ್. ಸೊ ನಾವು ಮೀನು ಮರಿನ ಸಪ್ಲೈ ಮಾಡುವಂತಹ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿಕೊಂಡ್ವಿ, ಈಗಲೂ ಮಾಡ್ತಾ ಇದ್ದೀವಿ. ವರ್ಷದಲ್ಲಿ ಮೇ ಎಂಡಿಂದ ಸೆಪ್ಟೆಂಬರ್ ಎಂಡ್ವರೆಗೆ ಮೀನು ಮರಿ ಸೇಲ್ ಮಾಡ್ತೀವಿ. ಸೊ ಬಟ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ದೊಡ್ಡ ಗಾತ್ರದ ಮರಿ ಮಾಡ್ತೀವಿ, ಆ್ಯಂಡ್ ವಿ ಅಡ್ವೈಸ್ ಫಾರ್ಮರ್ಸ್. ಅಂದರೆ ಎಷ್ಟು ಬೆರಳುದ್ದ? 2 ಇಂಚು ಅಂತ ಹೇಳ್ತೀವಿ. ಇದು 2 ಇಂಚ್ ಮೀನು ಮರಿ ಕೊಟ್ಟರೆ ಒಂದು ನಂಬರ್ಸ್ ಕಮ್ಮಿ ಇಟ್ಕೋಬೋದು, ಇನ್ನೊಂದು ಬಿಟ್ಟಿದ್ದ ಮರಿಯಲ್ಲಿ ಸಕ್ಸಸ್ ರೇಟು ಸ್ವಲ್ಪ ಚಂದ ಆಗುತ್ತೆ ಅಂತ, ಸರ್ವೈವಲ್ ರೇಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಮರಿ ಹೆಚ್ಚಿರುತ್ತದೆ. ಮತ್ತೆ ನಾವು ಆ ಪ್ರೊಸೆಸಲ್ಲೇ ರೈತರಿಗೆ ಸ್ವಲ್ಪ ಅಡ್ವೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿವಿ. ಅದೇ ಇದರಲ್ಲಿ ಮಾತಾಡುವಾಗಲೇ ಸ್ವಲ್ಪ ಸಣ್ಣ ಪುಟ್ಟ ಟಿಪ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸಗಣಿ ಹಾಕಿ ಪ್ರೊಟೆಕ್ಟ್ ಮಾಡಿ ಇನಿಷಿಯಲಿ 1 ತಿಂಗಳು ಸ್ವಲ್ಪ ನೋಡ್ಕೊಳ್ಳಿ, ಫಿಶ್ ಫೀಡ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಈಗ ವೀರನಾಡು ಮತ್ತೆ ಬಾಕಿ ಕಂಪನಿಗಳೆಲ್ಲ ಮೀನು ಫೀಡ್ ಅನ್ನ ಕಮರ್ಷಿಯಲ್ ಆಗಿ ತರಿಸಿ ಬಂದು ಮಾಡ್ತಾ ಇದಾರೆ. ನಾವು ಬೆಳವಣಿಗೆ ಸ್ಟಾರ್ಟ್ ಮಾಡುವಾಗ ವಿ ಹ್ಯಾಡ್ ಟು ಬ್ರಿಂಗ್ ಇಟ್ ಫ್ರಮ್ ಆಂಧ್ರ, ಆಂಧ್ರದಿಂದ ತರಿಸ್ಬೇಕಾಗಿತ್ತು, ಇಲ್ಲಿ ಎಲ್ಲಿಯೂ ಸಿಗ್ತಾ ಇರಲಿಲ್ಲ. ಸೊ ಆಂಧ್ರದಿಂದ ತರಿಸ್ಕೊಳ್ಳೋದು ನಾವು ಯೂಸ್ ಮಾಡುವಂತ ಮಾಡ್ತಾ ಇದ್ವಿ. ಈಗ ಫಾರ್ಚುನೇಟ್ಲಿ ಕೊಡಗಿನಲ್ಲೇ ಅದೊಂದು ಬಿಸ್ನೆಸ್ ವೆಂಚರ್ ಸ್ಟಾರ್ಟ್ ಆಗಿದೆ. ಮುಖ್ಯವಾಗಿ ಯಾವ ತಳಿಯ ಮೀನುಗಳನ್ನು ತಾವು ಸಾಕಾಣಿಕೆ ಮಾಡ್ತೀರಾ, ಮತ್ತೆ ಮರಿಗಳನ್ನು ತಾವು ಉತ್ಪಾದನೆ ಮಾಡ್ತೀರಾ? ಸೊ ನಾವು ಮೀನು ಮರಿ ಕೊಡೋದು ಸ್ಟಾರ್ಟ್ ಮಾಡೋದು ಕಾಟ್ಲಾ, ರೋಹು ಮತ್ತು ಗ್ರಾಸ್ ಕಾರ್ಪ್ ಮರಿ. ನಮಗೆ ಅನಿಸುತ್ತೆ ಕೊಡಗಿಗೆ ಅದು ಸೂಕ್ತ ಅಂತೇಳಿ. ನಮ್ಮ ಸ್ಟೈಲ್ ಆಫ್ ಫಾರ್ಮಿಂಗು, ನಮ್ಮ ಕೆರೆಯ ಡೆಪ್ತು, ಮತ್ತು ನಮ್ಮ ವಾಟರ್ ಟೆಂಪ್ರೇಚರು, ಮತ್ತು ನಮ್ಮ ಫಾರ್ಮಿಂಗ್ ಸ್ಟೈಲ್, ಅಂದರೆ ನಾವು ಇಂಟೆನ್ಸಿವ್ ಫಿಶ್ ಫಾರ್ಮರ್ಸ್ ಅಲ್ಲ. ನಾವೆಲ್ಲ ಕಾಫಿ ಫಾರ್ಮರ್ಸ್ ಮತ್ತು ಪ್ಲಾಂಟರ್ಸ್ ನಾವೆಲ್ಲ. ನಮ್ಮಲ್ಲಿ ಇರಿಗೇಷನ್ ಅಂತೇಳಿ ನಾವು ಕೆರೆ ಮಾಡ್ಕೊಂಡಿದ್ದೇವೆ. ಕೆರೆ ಸುಮ್ಮನೆ ಇದೆ ಅಂತ ಹೇಳ್ಕೊಂಡು ನಾವು ಅದರಿಂದ ಏನಾದರೂ ಇನ್ಕಮ್ ತೊಗೋಬೋದು ಅಂತ ಹೇಳ್ಕೊಂಡು ಆ ಇದರಲ್ಲಿ ನಾವು ಇದು ಫಿಶ್ ಫಾರ್ಮಿಂಗ್.

ಇಲ್ಲಿ ಉತ್ಪಾದನೆ ಆಗುವಂತ ತ್ಯಾಜ್ಯವನ್ನು ಕೂಡ ನೀವು ಮರುಬಳಕೆ ಮಾಡ್ಕೊಳ್ತಾ ಇದ್ದೀರಾ, ಇದು ಹೇಗೆ ಅಂತೀರಿ? ಸರ್, ಈಗ ರೀಸರ್ಕ್ಯುಲೇಟರ್ ಸಿಸ್ಟಮ್ ಅಂತ ಹೇಳುವಾಗ ನಮಗೆ ವಿ ರಿಯಲೈಸ್ಡ್, ಒಂದು ತುಂಬಾ ವೇಸ್ಟ್ ಜನರೇಷನ್ ಆಗುತ್ತೆ, ತ್ಯಾಜ್ಯ ಜನರೇಟ್ ಆಗುತ್ತೆ. ಸೊ ಅದನ್ನು ನಾವು ಪ್ರೊಸೆಸ್ ಮಾಡಿ ಏನಾದರೂ ಮಾಡ್ಬೋದು ಅಂತ. ನ್ಯೂಟ್ರಿಷನ್, ಅದು ನೈಟ್ರೋಜನ್ ತುಂಬ ಹೆಚ್ಚಿದೆ ಅದರಲ್ಲಿ. ಸೊ ನಾವು ಏನು ಮಾಡಿದ್ವಿ, ಇನ್ಸ್ಟಾಲ್ಡ್ ಹೈಡ್ರೋಪೋನಿಕ್ ಯೂನಿಟ್ ಅಂತ ಹೇಳ್ತೀವಿ, ಜಲಕೃಷಿ ಘಟಕ ಅಂತ ಎಸ್ಟಾಬ್ಲಿಷ್ ಮಾಡಿದ್ವಿ. ಅಂದರೆ ಏನು ಮೀನ್ ಟ್ಯಾಂಕ್ ಇದೆಯೋ ಅದರ ಮೇಲೇ ಸೆಟಪ್ ಮಾಡಿಕೊಂಡು ನಾವು ಗಿಡ ಬೆಳೆಸ್ತಾ ಇದ್ವಿ. ಯಾವ್ದೆಲ್ಲ ಗಿಡ ಬೆಳೆಸ್ತಾ ಇದ್ವಿ ಅಂತ ಹೇಳಿದ್ರೆ, ಎಕ್ಸಾಟಿಕ್ ವೆಜಿಟೇಬಲ್ಸ್ ಬೆಳೆಸ್ತಾ ಇದ್ವಿ, ತರಕಾರಿಗಳು, ಲೆಟ್ಯೂಸು, ಪಾಲಕ್, ಸ್ಟ್ರಾಬೆರಿ, ಕ್ಯುಕುಂಬರ್ಸು, ಟೊಮೆಟೊಗಳು, ಆ ಥರ ಸುಮಾರು ಪ್ರಾಡಕ್ಟು ಬೆಳೆಸ್ತಾ ಇದ್ವಿ. ಅದನ್ನು ನಾವು ಲೋಕಲ್ ಮಾರ್ಕೆಟ್ಗೆ ಸೇಲ್ ಮಾಡ್ತಾ ಇದ್ವಿ. ಹೈಡ್ರೋಪೋನಿಕ್ದು ವಿಶೇಷತೆ ಅಂತ ಹೇಳಿದ್ರೆ ವಾಟರ್ ಕನ್ಸಂಪ್ಷನ್ ಇಸ್ ವೆರಿ ಲೆಸ್ ಅದರಲ್ಲಿ, ಅಂದರೆ ವಾಟರ್ ವೇಸ್ಟೇಜ್ ತುಂಬ ಕಮ್ಮಿ, ಎಲ್ಲ ಮರುಬಳಕೆ ಎಲ್ಲ ಆಗುತ್ತೆ, ಮರುಬಳಕೆ ಆಗ್ತಾ ಇರ್ತದೆ. ಅದು ಗಿಡಕ್ಕೆ ನೀರು ಬೇಕು, ಅದು ಯೂಸ್ ಮಾಡ್ಕೊತದೆ, ಬಾಕಿ ನೀರೆಲ್ಲ ವಾಪಸ್ಸು ನಮ್ಮ ಸಿಸ್ಟಮಿಗೆ ಬರ್ತದೆ. ಬೇರೆ ಫಾರ್ಮಿಂಗ್ ಸಿಸ್ಟಮ್ಸಲ್ಲಿ ಹಾಗಿರಲ್ಲ, ಕೊಟ್ಟಿದ್ದ ನೀರಲ್ಲಿ 30% ಯೂಸ್ ಆಗುತ್ತೆ, 70% ವೇಸ್ಟ್, ಅದು ನೆಲಕ್ಕೆ ಹೋಗ್ಬಿಡುತ್ತೆ ಇಲ್ಲ ಹಾವಿಯಾಗಿ ಹೋಗ್ಬಿಡುತ್ತೆ, ಇವೆಲ್ಲ ಆಗುತ್ತೆ. ಹೈಡ್ರೋಪೋನಿಕಲ್ಲಿ ಯು ಆರ್ ಯೂಸಿಂಗ್ 95% ಆಫ್ ದ ವಾಟರ್. ಅಂದ್ರೆ ಅದಕ್ಕೆ ವಿಶೇಷವಾದ ವ್ಯವಸ್ಥೆ ಬೇಕಾಗುತ್ತೆ. ಹೌದು ಹೌದು ಹೌದು, ಬೇರುಗಳು ಮಾತ್ರ ಈ ತ್ಯಾಜ್ಯ ನೀರಿನಲ್ಲಿರುತ್ತೆ. ಹೌದು, ಮೇಲ್ಗಡೆ ತರಕಾರಿ ಬೆಳೀತಾ ಇರ್ತದೆ. ಎನರ್ಜಿ ಬೇಕು, ಅಂದರೆ ಕರೆಂಟ್ ಇರಬೇಕು, ಮತ್ತು ಸ್ವಲ್ಪ ಟೈಮಿಂಗ್, ಸೂರ್ಯನ ಬೆಳಕು ಬೇಕು, ಸೂರ್ಯನ ಬೆಳಕು ಅಫ್ಕೋರ್ಸ್ ಬೇಕು. ಮತ್ತು ನಾವು ಆದಷ್ಟು ಪೆಸ್ಟಿಸೈಡ್ ಫ್ರೀ ಇದ್ದೇವೆ, ಅಂದರೆ ಪಾಲಿಹೌಸ್ ಮಾಡ್ಕೊಂಡಿದ್ದೇವೆ, ಅದರೊಳಗೆ ಬೆಳೆಸ್ತಾ ಇದ್ದೇವೆ, ಅದರಲ್ಲಿ ಕ್ರಿಮಿಕೀಟಗಳು ಅಥವಾ ಫಂಗಸ್ಸು ಅವೆಲ್ಲ ಬರದ ಹಾಗೆ ನಾವು ಸೂಕ್ಷ್ಮವಾಗಿ ನೋಡ್ಕೋತೀವಿ. ಮತ್ತು ಈ ಮೀನು ಕೃಷಿಯನ್ನು ಮಾಡುವಾಗ, ಈ ಮೀನುಗಳನ್ನು ಸಂಸ್ಕರಣೆ ಮಾಡುವಾಗ ಸಾಕಷ್ಟು ತ್ಯಾಜ್ಯಗಳು ಬರ್ತವೆ. ಹೌದು ಸರ್, ಮೀನಿನ ತ್ಯಾಜ್ಯಗಳು. ಹೌದು, ಮೀನಿನ ತಲೆ ಆಗ್ಬಹುದು ಅಥವಾ ಅದ ಸ್ಕೇಲ್ಸ್ ಉರುಫೆಗಳು ಅಂತೀವಲ್ಲ, ಅದು ಕರುಳು ಇದೆಲ್ಲ, ಅದನ್ನ ಏನಾದರೂ ಬಳಕೆ ಮಾಡ್ಕೊಳ್ತಾರೆ. ಸರ್, ಈಗ ಏನಾಗಿದೆ ಗೊತ್ತ, 10 years ಈಗ ಎಕ್ಸ್ಪೀರಿಯನ್ಸ್ ನಮ್ದಲ್ಲ, ರೀಸರ್ಕ್ಲ ಇಂಟೆನ್ಸಿವ್ ಫಾರ್ಮ್ಗಳಲ್ಲಿ ಒಂದೊಂದನ್ನು ಒಂದೊಂದು ಸ್ಟೇಜಲ್ಲಿ ನಾವು ಬೆಳೆಸ್ತಾ ಬರ್ತಿದ್ವಿ. ನಾವು ಪ್ರೌಡ್ ಆಗಿ ಹೇಳ್ತೇನೆ, ನಾನು ವಿ ಆರ್ ಅ ಜೀರೋ ವೇಸ್ಟ್ ಫಾರ್ಮ್. ಅಂದ್ರೆ ಶೂನ್ಯ ತ್ಯಾಜ್ಯ ಫಾರ್ಮ್, ಕೃಷಿ ಕ್ಷೇತ್ರ ನಮ್ದು, ಏನು ವೇಸ್ಟ್ ಇರಲ್ಲ ನಮ್ಮಲ್ಲಿ. ಏನೆಲ್ಲ ತರಕಾರಿ ವೇಸ್ಟ್ ಬರುತ್ತೋ ಅದು ಕಾಂಪೋಸ್ಟಿಗೆ ಹೋಗ್ತದೆ. ನಮ್ಮ ಮೀನಿನ ಕ್ಲೀನ್ ಮಾಡಿ ಸಿಗುವಂಥ ವೇಸ್ಟಲ್ಲಿ ಈಗ ವಿ ಆರ್ ಯೂಸಿಂಗ್ ಅ ಟೆಕ್ನಾಲಜಿ ವೇರ್ ವಿ ಆರ್ ಪ್ರೊಡ್ಯೂಸಿಂಗ್ ಲಿಕ್ವಿಡ್ ಫಿಶ್ ಫರ್ಟಿಲೈಸರ್ ಅಂತ. ಅದು ಜಸ್ಟ್ ಗ್ರೋ ಅಂತ ರೂಪದ ಮೀನು ತ್ಯಾಜ್ಯ ಗೊಬ್ಬರ, ಗೊಬ್ಬರ ಲಿಕ್ವಿಡ್ ಫಿಶ್ ವೇಸ್ಟ್ ಫರ್ಟಿಲೈಸರ್ ಅಂತ ಮಾಡ್ತಾ ಇದ್ದೇವೆ. ಜಸ್ಟ್ ಗ್ರೋ ಅಂತ ಅದರದ್ದು ಹೆಸರು. ಅದರಲ್ಲಿ ತುಂಬ ರಿಚ್ ಇನ್ ನೈಟ್ರೋಜನ್, ತುಂಬಾ ರಿಚ್ ಇನ್ ಕ್ಯಾಲ್ಸಿಯಂ, ಬಿಕಾಸ್ ಬೋನ್ಸ್ ಎಲ್ಲ ಯೂಸ್ ಮಾಡಿ ಕರಗಿಸ್ತೀವಿ, ತುಂಬಾ ಜಾಸ್ತಿ ಇದೆ. ಅಂಡ್ ಇವೆಲ್ಲ ಕ್ಯಾಲ್ಸಿಯಂ ಹೇಗೆ ಅಂತ ಹೇಳಿದ್ರೆ ಅವೈಲೇಬಲ್, ಅಂದ್ರೆ ನಾವು ಫೋಲಿಯರ್ ಸ್ಪ್ರೇ ಕೊಡುವಾಗ ಪ್ಲಾಂಟಿಗೆ ಸುಲಭವಾಗಿ ತಗೊಳ್ಳುವಂತಹ, ಅಂದ್ರೆ ಈ ದ್ರವ ರೂಪದ ಗೊಬ್ಬರವನ್ನ ಸಿಂಪರಣೆ ಮೂಲಕನೇ ಕೊಡಬೇಕಾಗತ್ತೆ. ಅವರು ಸಿಂಪರಣೆ ಮೂಲಕ ಕೊಡ್ಬೋದು, ಇಲ್ಲ ಡ್ರಿಂಚು ಮಾಡಬಹುದು. ನೀವು ಬುಡಕ್ ಹಾಕ್ಬೋದು, ಬುಡಕ್ ಹಾಕಿದ್ರೆ ಬೇರ್ ಜಾಸ್ತಿ ಆಗುತ್ತೆ, ಪ್ಲಾಂಟ್ ಬೇಗ ಬೆಳೀತದೆ. ನೀವು ಸ್ಪ್ರೇ ಕೊಟ್ರೆ ಅದು ಇಮಿಡಿಯೇಟ್ ಆಗಿ ರಿಸಲ್ಟ್ ಕಾಣುತ್ತೆ ನಿಮಗೆ. ಕೆಮಿಕಲ್ ಫರ್ಟಿಲೈಸರ್ ತರ ಕಾಂಪ್ಲೆಕ್ಸ್ ಅಲ್ಲ ಅದು. ಅಂದ್ರೆ ಒಂದು ಹಾಕಿದ್ರೆ ಇನ್ನೊಂದ್ರ ಜೊತೆ ಬೈಂಡ್ ಆಗ್ಬಿಡುತ್ತೆ, ಅದು ಹಾಕಲ್ಲ ಇದು ಹಾಕಕ್ಕಾಗಲ್ಲ ಅಂತ ಏನಿಲ್ಲ. ದಿಸ್ ಇಸ್ ಕಂಪ್ಯಾಟಿಬಲ್ ವಿತ್ ಎವ್ರಿಥಿಂಗ್, ಎಲ್ಲದ್ರ ಜೊತೆ ಸೇರ್ಕೋಬಹುದು. ನಾವೀಗ ನಮ್ಮ ತೋಟಗಾರಿಕೆಯಲ್ಲಿ ನಾನು ಐ ಆಮ್ ಯೂಸಿಂಗ್ ಇದನ್ನ ತುಂಬಾ ಬಳಸ್ತಾ ಇದ್ದೇನೆ, ಪೆಪ್ಪರಿಗಾಗ್ಲಿ, ಕಾಫಿಗಾಗ್ಲಿ, ನಮ್ಮ ಹೈಡ್ರೋಪೋನಿಕ್ ಫಾರ್ಮಲ್ ಆಗ್ಲಿ, ಎಲ್ಲದರಲ್ಲೂ ವಿ ಆರ್ ಯೂಸಿಂಗ್ ಲಿಕ್ವಿಡ್ ಫಿಶ್ ವೇಸ್ಟ್ ಫರ್ಟಿಲೈಸರ್. ಅದು ಬೋರ್ಡ್ ಜೊತೆನೂ ಯೂಸ್ ಮಾಡ್ತಾ ಇದ್ದೇವೆ, ಕಂಪ್ಯಾಟಿಬಲ್. ನಮಗೆ ಕಾಸ್ಟ್ ವೈಸ್ ಆಲ್ಸೋ ಇಟ್ ಇಸ್ ವರ್ಕಿಂಗ್ ಔಟ್ ವೆರಿ ಎಫೆಕ್ಟಿವ್. ಹೊರಗೆ ಸಿಗುವಂತಹ ಫರ್ಟಿಲೈಸರ್ ಕಂಪೇರ್ ಮಾಡಿದ್ರೆ ನಮ್ಮ ಫರ್ಟಿಲೈಸರ್ ಹ್ಯಾಸ್ ಬಿಕಮ್ ವೆರಿ ಚೀಪ್ ಫಾರ್ ಅಸ್. ಈಗ ಸ್ಪೆಷಲಿ ಕಾಫಿ ಈಗ ಇರಿಗೇಷನ್ ಮಾಡ್ತಿದ್ವಿ. ಸೊ ಈ ಸ್ಟೇಜಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಪ್ಲಾಂಟು ಇಷ್ಟು ಟೈಮ್ ಈಗ ಸೋತಿದೆ ಅಲ್ಲ, ಈಗ ಒಂದು ಫರ್ಟಿಲೈಸರ್ ಕೊಟ್ಟರೆ ಈಗ ಇರಿಗೇಷನ್ದು ಹಿಂದ್ಗಡೆ ಪ್ಲಾಂಟ್ದು ಪ್ರೊಡಕ್ಟಿವಿಟಿ ವಿಲ್ ಬಿಕಮ್ ವೆರಿ ಹೈ. ಬಿಕಾಸ್ ಕ್ಯಾಲ್ಸಿಯಂ ಸಿಗುತ್ತೆ, ನೈಟ್ರೋಜನ್ ಸಿಗುತ್ತೆ, ಫಾಸ್ಫರಸ್ ಇದೆ, ಪೊಟ್ಯಾಶ್ ಇದೆ, ಮೈಕ್ರೋನ್ಯೂಟ್ರಿಯಂಟ್ ಇದೆ, ಎಲ್ಲ ಇದೆ ಇದರಲ್ಲಿ. ಸೊ ಇಟ್ ಇಸ್ ಅ ಕಂಪ್ಲೀಟ್ ನ್ಯೂಟ್ರಿಯಂಟ್. ಈಗ ನಿಮ್ಮ ಈ ಮೀನು ಕೃಷಿ ಮತ್ತು ಸಂಸ್ಕರಣೆಯಲ್ಲಿ ನಿಮ್ಮ ಕುಟುಂಬದ ಸದಸ್ಯರು ಯಾರ್ಯಾರು ನಿಮಗೆ ಸಹಾಯ ಮಾಡ್ತಾರೆ? ನಮ್ಮ ಎಕ್ವೆಂಚರ್ಸ್ ಕಂಪನಿಲಿ ಈಗ ನಾವು 4 ಪಾರ್ಟ್ನರ್ಸು, ನಾನು ಮತ್ತು ನನ್ನ ಶ್ರೀಮತಿ ಅವರು, ನಮಿತಾ ಇಸ್ ಪಾರ್ಟ್ ಆಫ್ ಇಟ್. PMFME ಸ್ಕೀಮು ಯೂಸ್ ಮಾಡಿ ಅಥವಾ ಅಪ್ಲೈ ಮಾಡಿ ನೋಡ್ಕೊಳ್ಳೋದೇ ನಮಿತಾ ಅವರು. ನನ್ನ ಜವಾಬ್ದಾರಿಗೆ ಇಸ್ ಫಾರ್ಮಿಂಗ್, ಫಾರ್ಮಿಂಗ್ ಆಗಿ ನಾನು ಅವರಿಗೆ ಮೀನು ಕೊಟ್ಟರೆ ಇಟ್ ಇಸ್ ಹರ್ ರೆಸ್ಪಾನ್ಸಿಬಿಲಿಟಿ ಟು ಪ್ರಾಸೆಸ್, ಸಂಸ್ಕರಣೆ ಮಾಡಿ, ಪ್ರಾಸೆಸ್ ಮಾಡಿ, ಮಾರಾಟ ಮಾಡೋದು ಅವರು ಜವಾಬ್ದಾರಿಗೆ. ಇದ್ರ ಜೊತೆಗೆ ನಮ್ಮ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ, ನಯನಾ ಮತ್ತು ಮುಕುಲ್ ಅಂತೇಳಿ. ನಯನಾ ಇಸ್ ಲುಕಿಂಗ್ ಆಫ್ಟರ್ ಲಾಟ್ ಆಫ್ ಮಾರ್ಕೆಟಿಂಗು. ಇಂಟ್ರೆಸ್ಟಿಂಗ್ ಪಾರ್ಟ್ ಇಸ್, ನಯನಾ ಮತ್ತು ನಮಿತಾ ಸೇರಿಯೇ ಈ PMFME ಸ್ಕೀಮು ಮಾಡಿರೋದು. ವಿ ಆರ್ ಎಂಪ್ಲಾಯಿಂಗ್ ವಿಮೆನ್, ಇಟ್ಸ್ ಅ ವಿಮೆನ್ಸ್ ಎಂಟರ್ಪ್ರೈಸ್ ಅದು, ಆ್ಯಕ್ಚುಲಿ ಮಹಿಳಾ ಎಂಟರ್ಪ್ರೈಸ್ ಅದು, ಕೆಲಸ ಮಾಡೋರು ಸಹ ಮಹಿಳೆಯರೇ. ಸೊ ಪ್ರೊಸೆಸಿಂಗ್ ಮಾಡೋಕೆ, ಬಿಕಾಸ್ ದೇ ಆರ್ ಗುಡ್ ಆಟ್ ಇಟ್. ಅವರು ಈ ಕುಕಿಂಗ್ ಅವೆಲ್ಲ ಮಾಡೋದ್ರಲ್ಲಿ ತುಂಬ ಪರಿಣಿತ ಇರ್ತದೆ ಅಲ್ಲ. ಸೊ ಆ ಯೂನಿಟ್ ನೋಡ್ಕೊಳ್ಳೋದೇ ಲೇಡೀಸ್. ಆತ್ಮೀಯ ಕೇಳಿದ್ರೆ ತಮಗೆ ಈ ಮೀನು ಕೃಷಿ ಬಗ್ಗೆ, ಈ ಮೀನಿನ ಸಂಸ್ಕರಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಪಟ್ಟಡ ಶ್ಯಾಮಯ್ಯಪ್ಪ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9731784873. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9731784873. ತುಂಬ ಸಂತೋಷ ಶ್ಯಾಮಯ್ಯಪ್ಪ ಅವರೇ, ತಾವಿದ್ದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ನಿಮ್ಮ ಮೀನು ಕೃಷಿಯ ಅನುಭವಗಳು ಮತ್ತು ಮೀನು ಕೃಷಿಯಲ್ಲಿರುವಂಥ ಅವಕಾಶಗಳು ಮತ್ತು ಈ ಸಂಸ್ಕರಣೆ ಇದನ್ನೆಲ್ಲ ಹೇಗೆಲ್ಲ ಮಾಡಿಕೊಂಡ್ರೆ ಏನೇನು ಲಾಭ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್. ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್. ಸಂದರ್ಶನ ಕೇಳಿದಿರಿ. ಈಗ ಮಾರುಕಟ್ಟೆ ಧಾರಣೆ. ಈ ಸಂದರ್ಶನವನ್ನು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. ಮಾರುಕಟ್ಟೆ ಧಾರಣೆಯನ್ನು ಕೇಳೋಣ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 26,300 ರೂಪಾಯಿಯಿಂದ 27,000 ರೂಪಾಯಿ, ಅರಬಿಕಾ ಚೆರಿ 15,200 ರೂಪಾಯಿಯಿಂದ 17,000, ರೊಬಸ್ಟಾ ಪಾರ್ಚ್ಮೆಂಟ್ 22,200 ರೂಪಾಯಿಯಿಂದ 22,500 ರೂಪಾಯಿ, ರೊಬಸ್ಟಾ ಚೆರಿ 12,150 ರೂಪಾಯಿಯಿಂದ 13,100 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ಶ್ರೋತೃಗಳೇ, ನಾಳೆ 6:50 ರೈತಧ್ವನಿ ಕಿಸಾನ್ವಾಣಿಯಲ್ಲಿ ಮೊದಲಿಗೆ ಕಾಫಿ ಬೆಳೆಯಲ್ಲಿ ಬಾಧಿಸುವ ಬಿಳಿ ಕಾಂಡ ಕೊರಕ ಕೀಟದ ನಿಯಂತ್ರಣ ಕುರಿತು ಡಾಕ್ಟರ್ HG ಸೀತಾರಾಮ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಧನ ಸುದ್ದಿ. ಅಂಜಪರವಂಡ ಸಾಬು ಅಪ್ಪಯ್ಯ ಇಂಗಡ ಪೊಣ್ಣು ಪೂಮಣಿ ಇಂದು ಮರಣಪಟ್ಟಿತು. 60 ದಂಡು ಬೈತರ ಅಂಜಪರವಂಡ ಪೂಮಣಿ ಇಂಗಡ ತಾಮನೆ ಶಿವಚಾಳಿಯಂಡ ಅಂಗಡ ಆಖಿರಿ ಕಾರ್ಯ ನಾಳೆ ಮಜಾನ 1:00 ಯವಕ ಪಾಡಿರ ಒಕ್ಕ ತೂಟಂಗಳತ್ತು ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು. ಮಾಲೀಕರು ಸಂಜಯ್ ಪಡ್ಪು. ಮೊಬೈಲ್ 8277132143. ಸುದ್ದಿ ಜೊಂಪೆ ಓದುತ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಮಕ್ಕಳ ಪೋಷಣೆ ರಕ್ಷಣೆಗೆ ಸಂಬಂಧಪಟ್ಟಂಗೆ ಮಾಹಿತಿ ಶಿಕ್ಷಣ ಮಾರ್ಗದರ್ಶನ ಬಗ್ಗೆಲಿ ಜಾಸ್ತಿ ಜಾಗೃತಿ ವಹಿಸುವಂಗೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವು ಇಂದು ಪೇಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಲಿ ಜಿಲ್ಲಾ ಮಕ್ಕಳ ಕಲ್ಯಾಣ ಅಂಗೆ ರಕ್ಷಣಾ ಸಮಿತಿನ ಪ್ರಗತಿ ಪರಿಶೀಲನಾ ಸಭೆನ ಅಧ್ಯಕ್ಷತೆ ವಹಿಸಿ ಅವು ಮಾತಾಡ್ದು, ಜಿಲ್ಲೆನ ಹಾಡಿಗಳಲ್ಲಿ ಲೈನ್ ಮನೆಯಲ್ಲಿ ಸೇರ್ದಂಗೆ ಬ್ಯಾರೆ ಬ್ಯಾರೆ ಕಡೆಯಲ್ಲಿ ಜಾಸ್ತಿ ಜಾಗೃತಿ ಅಭಿಯಾನ ಕಾರ್ಬಾರ್ನ ನಡೆಸಿಕೂತ ಅವು ಸೂಚನೆ ಕೊಟ್ಟಳು. ಬಾಲನ್ಯಾಯ ಕಾಯ್ದೆನ ವಿಶೇಷ ಪಾಲನೆ ಅಡಿಲಿ 18 ವರ್ಷದೊಳಗಿನ ಮಕ್ಕಳ ವಿಶೇಷ ಪಾಲನೆ ಯೋಜನೆ ಜಾರಿಲಿ ಇರದರಿಂದ ಅಪ್ಪ ಅವ್ವಂದಿರು HIV ರೋಗಂದ ತೀರಿ ಹೋದರೆ ಮಕ್ಕಳ ನೋಡ್ಕಂಬಕ್ಕೆ ಖುಷಿ ಇದ್ದಲ್ಲಿ ಅಂತಹ ಮಕ್ಕಳ ಪಾಲನೆ ಮತ್ತೆ ಪೋಷಣೆಗೆ ಸಂಬಂಧಪಟ್ಟಲ್ಲಿ ಅವಶ್ಯ ಗಮನ ಹರಿಸಕೂತ ಜಿಲ್ಲಾಧಿಕಾರಿಗ ಮಾಹಿತಿ ಕೊಟ್ಟೊಳೋ. ಈ ಕಾರ್ಬಾರ್ಲಿ ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರು ನಟರಾಜ್, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಗಾಯತ್ರಿಯವು ಬ್ಯಾರೆ ಬ್ಯಾರೆ ಅಧಿಕಾರಿ ವರ್ಗದವು ಕೂಡಿಯಾಡಿದ್ದೋ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಂಗೆ ಸಮಾಜ ಕಲ್ಯಾಣ ಇಲಾಖೆ ಇವರ ಕೂಡು ಕೂಟಂದ ಹಸಿರು ಕ್ರಾಂತಿನ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ಅವರ 118 ಹುಟ್ಟಿದ ಹಬ್ಬನ ನಾಳೆ ಹೊತ್ತಾರೆ 10:30 ಪ್ಯಾಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಸಣ್ಣ ನೀರಾವರಿ ಮತ್ತೆ ವಿಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ NS ಬೋಸರಾಜ ಅವು, ಶಾಸಕರು, ಸಂಸದರು, ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಹಂಗೆ ಡಾಕ್ಟರ್ ಬಾಬು ಜಗಜೀವನ್ ಅವರ ಹುಟ್ಟಿದ ಹಬ್ಬನ ನಾಳೆ ಹೊತ್ತಾರೆ 9:30 ವಿರಾಜಪೇಟೆನ ಪಟ್ಟಣ ಪಂಚಾಯತ್ ಸಭಾಮಂಡಳಿ ಕೂಡ ನಡೆದಿದೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಡೆಯಿಂದ ಕೇಂದ್ರ ಲೋಕಸೇವಾ ಆಯೋಗದವು ನಡೆಸಕಿರುವ IAS ಹಂಗೆ ಕರ್ನಾಟಕ ಲೋಕಸೇವಾ ಆಯೋಗದವು ನಡೆಸುವ KAS ಸ್ಪರ್ಧಾತ್ಮಕ ಪರೀಕ್ಷೆಗೆ 90 ದಿನಗಳ ತರಬೇತಿನ ಮೈಸೂರಿನ ಕೇಂದ್ರ ಕಚೇರಿಯಲ್ಲಿ ನಡೆಸಿಕೆ ನಿರ್ಧರಿಸಿಳೋ. ಖುಷಿ ಇದ್ದವು ಏಪ್ರಿಲ್ 9 ಹೊತ್ತಾರೆ 10 ಹಿಂಬತ್ತು 4:30 ಮುಟ್ಟ ತಮ್ಮ ಹೆಸರನ್ನ ನೋಂದಾಯಿಸಿ ಕಣಕೃತ. ಜಾಸ್ತಿ ಮಾಹಿತಿ ಬೇಕಾರೆ 0821251944 ಸಂಪರ್ಕಿಸುವ ಹಂಗೆ ಕುಲಸಚಿವರು ಪ್ರೊಫೆಸರ್ KB ಪ್ರವೀಣ್ ಅವು ತಿಳಿಸಿಯೋಳೋ. ಕೊಡಗು ಗೌಡ ನಿವೃತ್ತ ನೌಕರರ ಸಂಘ ಮಡಿಕೇರಿ ಇವರ ಕಡೆಯಿಂದ ಕೊಡಗು ಮತ್ತೆ ದಕ್ಷಿಣ ಕನ್ನಡ ಗೌಡ ಸಮುದಾಯದ ವಧು ವರರ ಸಮಾವೇಶನ ತಾರೀಖು ಇದೇ ತಿಂಗಳ 11/4 ಶುಕ್ರವಾರ ಹೊತ್ತಾರೆ 9:00 ಆಯೋಜನೆ ಮಾಡಿಳೋ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ 9848884673 ಈ ನಂಬರಿಂದ ಕೇಳಿ ತಿಳ್ಕನಕೃತ. ಕೊಡಗು ಗೌಡ ಆಡಳಿತ ಮಂಡಳಿಯವು ಗೊತ್ತು ಮಾಡಿಳೋ. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ ಏಪ್ರಿಲ್ 9 ಹೊತ್ತಾರೆ 11:00 1:00 ಮುಟ್ಟ ಕುಶಾಲ್ ನಗರ ಲೋಕೋಪಯೋಗಿ ಇಲಾಖೆನ ಪ್ರವಾಸಿ ಮಂದಿರಲ್ಲಿ ಇದ್ದವೆ. ಲೋಕಾಯುಕ್ತ ಕಾಯ್ದೆ ಅಡಿಲಿ ದೂರು ಅರ್ಜಿಗಳನ್ನ ಹಂಚುವೆ, ತುಂಬಿಸಿದ ನೋಟರಿಂದ ಅಫಿಡವಿಟ್ ಮಾಡಿದ ಅರ್ಜಿಗಳನ್ನ ಸ್ವೀಕರಿಸುವೆ. ಸರ್ಕಾರಿ ಕಚೇರಿಯಲ್ಲಿ ಸತಾಯಿಸುವುದು ಗೊತ್ತಾದರೆ ಸಾರ್ವಜನಿಕರು ದೂರುಗಳನ್ನ ಕೊಡಕ್ಕೆ ಸಾರ್ವಜನಿಕರು ಈ ಸದುಪಯೋಗನ ಪಡ್ಕೊಳ್ಳೋ ಹಂಗೆ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ ತಿಳಿಸಿಯೋಳೋ. ಮಡಿಕೇರಿ 66/11 kV ವಿದ್ಯುತ್ ಉಪಕೇಂದ್ರದಿಂದ ಹೊರಹೋವ F1 ಕೋಟೆ ಫೀಡರ್ಲಿ ಏಪ್ರಿಲ್ 5 ಅಂದರೆ ನಾಳೆ ಹೊತ್ತಾರೆ 10 ಹಿಂಬತ್ತು 5 ಮುಟ್ಟ ರಿಪೇರಿ ಕೆಲಸ ಇರದರಿಂದ ಕಾಲೇಜ್ ರಸ್ತೆ ಪ್ರಕೃತಿ ಬಡಾವಣೆ ಹಂಗೆ ಸುತ್ತಮುತ್ತ ವಿದ್ಯುತ್ ಇರದಳೆ. ಸಾರ್ವಜನಿಕರು ಸಹಕರಿಸುವಂಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳೋ. ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ, ಕಂದಾಯ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತೆ ಕೊಡಗು ಜಿಲ್ಲಾಡಳಿತ ಇವರ ಕೂಡುಕೂಟಂದ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಅಧಿನಿಯಮ ಮತ್ತೆ ಸಂಬಂಧಪಟ್ಟ ಕಾಯ್ದೆಗಳ ಬಗ್ಗೆಯಲ್ಲಿ ಒಂದು ದಿನದ ಕಾರ್ಯಾಗಾರ ನಾಳೆ ಏಪ್ರಿಲ್ 5 ಹೊತ್ತಾರೆ 10 ಕೊಡಗು ಜಿಲ್ಲಾ ಪಂಚಾಯತ್ ಸಭಾಮಂಡಳಿ ನಡೆದಿದೆ. ಈ ಕಾರ್ಬಾರಿಗೆ ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದ ಅಧ್ಯಕ್ಷರು ನ್ಯಾಯಮೂರ್ತಿ BA ಪಾಟೀಲ್ ಹಂಗೆ ಜಿಲ್ಲಾಧಿಕಾರಿಗ ವೆಂಕಟರಾಜ ಅವು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗ KE ರಾಮರಾಜನ್ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಭಾರತ್ ಸ್ಕೌಟ್ಸ್ ಗೈಡ್ಸ್ನ ಕೊಡಗು ಜಿಲ್ಲಾ ಸಂಸ್ಥೆ ಹಂಗೆ ಶಾಲಾ ಶಿಕ್ಷಣ ಇಲಾಖೆ ಸ್ಕೌಟ್ಸ್ ಗೈಡ್ಸ್ನ ಕುಶಾಲ್ ನಗರದ ಸ್ಥಳೀಯ ಸಂಸ್ಥೆ ಕಡೆಯಿಂದ ಮುಳ್ಳುಸೋಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2 ಸ್ಕೌಟ್ಸ್ ಗೈಡ್ಸ್ನ ಮಕ್ಕಳ ಬೇಸಿಗೆ ಶಿಬಿರಕ್ಕೆ ಇಂದು ಸೋಮರ್ಪೇಟೆ ಉಪವಿಭಾಗದ DYSP RV ಗಂಗಾಧರಪ್ಪ ಅವು ಖುದ್ದಾಗಿ ಚಾಲನೆ ಕೊಟ್ಟೋ. ಅಲ್ಲಿಂದ ಅವು ಮಾತಾಡ್ದೋ, ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಸಂಯಮ, ಒಳ್ಳೆ ವ್ಯಕ್ತಿತ್ವ ಹಂಗೆ ಸಮಯ ಪ್ರಜ್ಞೆಗೆ ಸ್ಕೌಟ್ಸ್ ಮತ್ತೆ ಗೈಡ್ಸ್ ಒಳ್ಳೆ ಒಂದು ವೇದಿಕೆಯಾಗುಟ್ಟುತ್ತ ಅವು ಶಿಬಿರಾರ್ಥಿಗಳಿಗೆ ಕಿವಿಮಾತು ಕೊಟ್ಟೋ. ಹಂಗೆ ಈ ಕಾರ್ಬಾರ್ಲಿ ಜಿಲ್ಲಾ ಗೈಡ್ಸ್ನ ಸಹಾಯಕ ಆಯುಕ್ತೆ CM ಸುಲೋಚನಾ ಅವು, ತರಬೇತಿ ಆಯುಕ್ತ KU ರಂಜಿತ್ ಅವು, ಜಿಲ್ಲಾ ಸಂಘಟಕಿ UC ದಮಯಂತಿ ಅವು ಸೇರಿದಂಗೆ ಇದಕ್ಕೆ ಸಂಬಂಧಪಟ್ಟ ಬ್ಯಾರೆ ಬ್ಯಾರೆ ಅಧಿಕಾರಿ ವರ್ಗದವು ಸೇರಿದ್ದೋ. ವಿರಾಜಪೇಟೆ ಗ್ರಾಮಾಂತರ ಠಾಣೆನ ಪೊಲೀಸ್ ಡಿ ರಾಜ ದೊರೈ ಪಾಂಡಿಯನ್ ಅವು ಮುಖ್ಯಮಂತ್ರಿ ಪದಕಕ್ಕೆ ಭಾಜನರಾಗಿದ್ದು ಬೆಂಗಳೂರಿನ ಕೋರಮಂಗಲದ ಪೊಲೀಸ್ ಪೆರೇಡ್ ಮೈದಾನದಲ್ಲಿ ಆಯೋಜನೆ ಮಾಡಿದ ಮುಖ್ಯಮಂತ್ರಿ ಪೊಲೀಸ್ ಪದಕ ಪ್ರದಾನ ಕಾರ್ಬಾರ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವು ಪದಕ ಪ್ರದಾನ ಮಾಡ್ದೋತ್ತ ಗೊತ್ತಾಗುಟ್ಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರಾರ್ಥ ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದೆನಾಡು, ಮಾಲೀಕರು ಸಂಜಯ್ ಪಡ್ಪು, ಮೊಬೈಲ್ 8277713143.

ಕುದಿಮದ ಬೊಳಂಬೋ ಕಾರ್ಬರ್ ಇಂದು ಪೊಲಕ 10:30 ವಿರಾಜಪೇಟೆ ಕೊಡವ ಸಮಾಜತ್ತು ನಡೆದತ್ತು. ಕೊಡವೊಮ್ಮೆ ಕೊಂಡಟ ಸಂಘಟನೆ ಆದಾಯದಲ್ಲಿ ನಡೆದ ಕಾರ್ಬಾರ್ಲು ಆದ್ಯವಾಯ್ತು. ಕಾರ್ಬಾರ್ಕ್ ಬಂದ ಬೆಂದುವಳ ಹಂಚಟಿರ ಮನು ತಂಡತ್ರ ದುಡಿಕೊಟ್ಟು ಪಾಟ್ರ ಕೂಡ ಮೇತಟ್ಟಕ್ಕೆ ಕೂಟೆಂಡು ಬಾತು. ಕೂಟತ್ರ ಪೆರಿಯ ಸದಸ್ಯ ಮಾಳಿಟ್ರ ಶ್ರೀನಿವಾಸ್ ಇವು ಒಕ್ಕಣೆ ಕಟ್ಟಿಚಿ ಅಲ್ಲಿಂಜ ಆದ್ಯ ಮೌಳಿ ಪರಂದ ಸಂಘಟನೆ ಅಧ್ಯಕ್ಷ ಚಾಮೇರ ದಿನೇಶ್ ಬೆಳ್ಳೆಪ್ಪ ನಡಿಕೇರಿಂಡ ಚಿನ್ನಪ್ಪ ಲೋಕ ಕಂಡ ಆದ್ಯತ್ರ ಜಾನಪದ ಅಳ್ತುಕಾರ ಇಂಗಡ ಪಟ್ಟೋಳೆ ಪಳಮೆ ಉಲಗತ್ರ ಆದ್ಯತ ಜಾನಪದ ಕೃತಿ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಎಂದೇತ್ರ ದಿನತನ ಸರ್ಕಾರತ್ರ ಮಟ್ಟತ್ತು ಜಾನಪದ ನಾಳೆಂದು ಕೈಕೋಣ ಒಂದು ಅಭಿಪ್ರಾಯಪಟ್ಟತ್ತು. ಪೆರಿಯ ಸಾಹಿತಿ ಬಾಚರೇನೆಂಡ ಅಪ್ಪಣ ಅವು ಕೊಡವ ಜಾನಪದತ್ರ ಬಗ್ಗೆ ತಂಗಡ ತಕ್ಕಲು ಅರಿವು ಕೊಡ್ತತ್ತು. ಅಲ್ಲತೆ ಕನಪಟ್ಟ ಬೆಂದುವಾಳ ಆಯಿತು ಕುಡಿಯಾಡ್ನ ಡಾಕ್ಟರ್ ಮೇಚಿರ ಸುಭಾಷ್ ನಾಣಯ್ಯ ಬಾಚರಣೆಯಂಡ ರಾಣು ಅಪ್ಪಣ್ಣ